ಮಾದಕ ದ್ರವ್ಯ ಕಳ್ಳ ಸಾಗಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬೆಂಗಳೂರು ವಿಭಾಗದ 352 ರೈಲುಗಳ ಸಂಚಾರದ ವೇಳಾಪಟ್ಟಿಯನ್ನು ಜನವರಿ 1 ಅನ್ವಯವಾಗುವಂತೆ ಪರಿಷ್ಕರಣೆ ಮಾಡಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ನೌಕಾಪಡೆಯ ಐಎನ್ಎಸ್ ವಾಘಾಶಿ ಜಲಾಂತರ್ಗಾಮಿ ರಾಷ್ಟೀಯ ಬದ್ಧತೆಯ ಅಚಲ ಬದ್ಧತೆಗೆ ಉಜ್ವಲ ಉದಾಹರಣೆ ರಾಷ್ಟಪತಿ ದ್ರೌಪದಿ ಮುರ್ಮು. ಸರ್ಕಾರ ಒದಗಿಸುವ ವೇದಿಕೆಗಳ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಸಲಹೆ ಒದಗಿಸಲು ಮುಂದಾಗಬೇಕೆಂದು ಯುವ ಜನತೆಗೆ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೌದ್ಧ ಧರ್ಮಗುರು ದಲೈಲಾಮಾ ಅವರ ಅಹಿಂಸೆ ಮತ್ತು ಕರುಣೆಯ ಸಂದೇಶ ಸಮಾಜಕ್ಕೆ ಅತ್ಯಂತ ಅವಶ್ಯಕ, ಕೇಂದ್ರ ಸಚಿವ ಕಿರಣ್ ರಿಜಿಜು. ರಾಜ್ಯದಲ್ಲಿ ಮಾದಕ ದ್ರವ್ಯ ತಯಾರಿಕೆ ಜಾಲ ಪತ್ತೆ, ಸರ್ಕಾರದ ವೈಫಲ್ಯ, ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬೆಂಗಳೂರು ವಿಭಾಗದ 352 ರೈಲುಗಳ ಆಗಮನ ನಿರ್ಗಮನ ಸಮಯಗಳಲ್ಲಿ ಪರಿಷ್ಕರಣೆ, ಜನವರಿ 1 ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಪ್ರತಿಯೊಂದು ಹನಿಯೂ ಅಮೂಲ್ಯ, ಅದನ್ನು ಸುರಕ್ಷಿತವಾಗಿ ತಲುಪಿಸುವ ಭರವಸೆಯ ಹೆಸರು ಡೆಲ್ಮೆಕ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್. ನಮ್ಮ ಧಾರವಾಡದಲ್ಲಿ ತಯಾರಾಗುವ ಅನುಗ್ರಹ ಬ್ರ್ಯಾಂಡಿನ ISI ಮಾನ್ಯತೆ ಪಡೆದ HDPE ಪೈಪ್ಸ್ ಹಾಗೂ ಸ್ಪ್ರಿಂಕ್ಲರ್ ಪೈಪ್ಸ್, ಬಲಿಷ್ಠ, ದೀರ್ಘಕಾಲಿಕ ಹಾಗೂ ಗುಣಮಟ್ಟದಲ್ಲಿ ಅಲುಗಾಡದ ನಂಬಿಕೆ. ಉತ್ತರ ಕರ್ನಾಟಕದ ಸಾವಿರಾರು ರೈತರು, ಕಾಂಟ್ರಾಕ್ಟರ್ಗಳು ಹಾಗೂ ಡೀಲರ್ಗಳ ವಿಶ್ವಾಸ ಗೆದ್ದ ಸಂಸ್ಥೆ. ಗುಣಮಟ್ಟದಲ್ಲಿ ನಂಬಿಕೆ, ಸೇವೆಯಲ್ಲಿ ಭರವಸೆ. ನಿಮ್ಮ ಮೊದಲ ಆಯ್ಕೆ ಡೆಲ್ಮೆಕ್ ಅನುಗ್ರಹ HDPE ಪೈಪ್, ನಮ್ಮ ಧಾರವಾಡದ ಹೆಮ್ಮೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9108970024, 9916835724. ಅರೆ ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ. ನಾ ಬಾಸ್, ಸಸ್ತಾ ನಹೀ, ಸಹೀ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್, ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೊ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹರ್ ಭಾರತೀಯ ನಾಗರಿಕ ಶಿಕಾಯತ್ ಪರ್ त्वरित कार्यवाही की गारंटी का पोर्टल सीपी ग्राम्स एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। लाल है, कमाल है, लहू ये बेमिसाल है, ये तेरा क्या, ये मेरा क्या, लहू सभी का लाल है, गिरे कहीं तो कतरा है, बहे तो बेकार है, काम आए किसी के अगर तभी ये गुलजार है। हाथ बढ़ा के तो देखो, रक्तदान करके तो देखो, बुझती जीवन किलो को रक्तदान से जला के तो देखो। रक्तदान महादान, आपका एक यूनिट ब्लड 3 जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। डॉक्टर साहब रे, के मोवासियाग्ता, ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ, ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತೆ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. 4.44 ತೋರಿಸ್ತಾರೆ, ನಿನ್ನ ದೂದಿದಾದ ಹಣ ಕಸಿದು ಕೊಳಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಸಹಾಯವಾಣಿ 1930 ನೆನಪಿನಲ್ಲಿಡಿ. SBI, ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಮತ್ತೆ? ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ. 10,00,000 ಕೊಡಿ, ಬಚಾವ್ ಆಗ್ತೀರಾ. ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ? ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2,00,000 ಕಳಿಸಿ, ಉಳಿದದ ಆಮೇಲೆ. ಸರ್, 2,00,000? ಏನಾಯ್ತಪ್ಪ? ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ. ಅರೆ, ಕಟ್ ಮಾಡಿದ್ರು. ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್. ಫ್ರಾಡ್? ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಅಂಬೇಡ್ಕರ, ಜ್ಞಾನ ಶೇಖರ. ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿತ ಕಾರ್ಯಕ್ರಮ ಭೀಮಯಾನ. ಸ್ವಾಭಿಮಾನ, ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ. ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಬೆಳಿಗ್ಗೆ 6:35 ಮೂಡಿ ಬರಲಿದೆ ಭೀಮಯಾನ. ಅನುಬಾಲದ ವಿಮೋಚನೆಯ ಉದಯ ಭಾಸ್ಕರ, ಉದಯ ಭಾಸ್ಕರ, ಉದಯ ಭಾಸ್ಕರ. ಅರೆ, ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹೀ, ಸಹಿ ಚಾಹಿಯೇ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್, ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ವಾಲ್ಮೀ ಸಂಸ್ಥೆಯ ಚಟುವಟಿಕೆಗಳ ಕುರಿತು BY ಬಂಡಿವಡ್ಡರ್ ಅವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ಡಾಕ್ಟರ್ ಬಸು ಬೇವಿನಗಿಡ. ಆತ್ಮೀಯರೇ, ಈ ಜಲನೆಲ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತಾಗಿ ವಾಲ್ಮೀಕಿ ಮಾಡ್ತಾ ಇರತಕ್ಕಂತ ಕೆಲಸ ಬಹಳ ದೊಡ್ಡದು. ಹಾಗಾಗಿ ವಾಲ್ಮೀಕಿಯಿಂದ ಏನೇನೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ, ಯಾವ ರೀತಿ ನಮ್ಮ ರೈತರು, ರೈತ ಇಂಜಿನಿಯರ್ಗಳು ಮತ್ತು ಎಲ್ಲ ಕೃಷಿಕರು ಎಲ್ಲರೂ ಕೂಡ ಯಾವ ರೀತಿ ಸದುಪಯೋಗವನ್ನ ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದರ ಕುರಿತಂಗ ಇದನ್ನು ತಿಳಿಸಿಕೊಡ್ಲಿಕ್ಕೆ ಈಗ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಇಂಜಿನಿಯರ್ ಆದಂತಹ ಬಿವೈ ಬಂಡಿವಡ್ಡರ್ ಅವರು. ಅವರಿಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಸವರಾಜ್ ಬಂಡಿವಡ್ಡರ್ ಅವರೇ, ಈ ವಾಲ್ಮೀಕಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಕುರಿತಂಗ ಬಣ್ಣಿಸಲಿಕ್ಕೆ ಅದರ ಬಗ್ಗೆ ಹೇಳಿಕೆ ಇಚ್ಛಾ ಪಡ್ತೀರಿ? ಸರ್, ವಾಲ್ಮೀಕಿ ಅಂದ್ರೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಇದನ್ನು ಸಂಕ್ಷಿಪ್ತವಾಗಿ ಇಂಗ್ಲಿಷ್ನಲ್ಲಿ ವಾಲ್ಮೀಕಿ ಅಂತ ಕರೀತೇವೆ. ಹೌದು. ಆದರೆ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಾನು ಹೇಳುವುದು, ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಅಂತಂದು ಇದನ್ನ ಸರ್ಕಾರ ಅತ್ಯಂತ ಮುಖ್ಯ ಉದ್ದೇಶದಿಂದ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಕಳೆದ 52 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿವರೆಗೂ ಈ ಸಂಸ್ಥೆ ನಡೀತಾ ಇದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಸಮಸ್ತ ನೀರು ಬಳಕೆದಾರರಿಗೆ, ಯಾಕಂದ್ರೆ ನೀರಾವರಿ ಇಲಾಖೆಯ ಅಂಗಸಂಸ್ಥೆ ಇದು. ನಮ್ಮ ರಾಜ್ಯದಲ್ಲಿ 3475 ಟಿಎಂಸಿ ನೀರಿದೆ. ಅದರಲ್ಲಿ 1960 ಟಿಎಂಸಿವರೆಗೂ ನಾವು ನೀರನ್ನು ಉಪಯೋಗಿಸ್ಕೋಬಹುದು. ಈ ನೀರನ್ನ ಉಪಯೋಗಿಸಬೇಕು ಅಂತಂದ್ರೆ ಜಲಾಶಯಗಳಲ್ಲಿ ನೀರನ್ನು ಹಿಡಿದಿಡುವುದು, ಆ ಜಲಾಶಯಗಳಿಂದ ಸಮಸ್ತ ರೈತ ಬಾಂಧವರಿಗೆ ಕಾಲುವೆಗಳ ಮುಖಾಂತರ ಅತ್ಯಂತ ಒಂದು ನಿರ್ವಹಣಾ ಪದ್ಧತಿ ಮೇಲೆ ನೀರನ್ನು ಬಿಟ್ಟು ಎಲ್ಲಾ ರೈತರು ಹೆಚ್ಚೆಚ್ಚು ಬೆಳೆಯನ್ನು ಬೆಳೆಯುವಂತಹ ರೀತಿಯೊಳಗೆ ಅನುಕೂಲ ಮಾಡುವುದು ನಮ್ಮ ನೀರಾವರಿ ಇಲಾಖೆಯ ಮಹದುದ್ದೇಶ ಐತೆ. ಆದರೆ ಇದರ ಬಗ್ಗೆ ತಾಂತ್ರಿಕತೆ ನಮ್ಮ ರೈತನಲ್ಲಿಲ್ಲ. ಅವರು ಹೆಚ್ಚೆಚ್ಚು ನೀರು ಉಪಯೋಗಿಸಿದ್ರೆ ಹೆಚ್ಚೆಚ್ಚು ಬೆಳೆಯುತ್ತೇನೆ ಅನ್ನುವಂಥದ್ದು ಅವರಲ್ಲಿ ವಿಚಾರ ಮುನ್ನೆಲೆಗಿದೆ. ಆದರೆ ಮಣ್ಣು ಮತ್ತು ನೀರಿನ ಸಮ್ಮಿಲನದ ಬಗ್ಗೆ ಸರಿಯಾಗಿ ಕೆಲವೇ ಕೆಲವು ಇಂಜಿನಿಯರ್ಗಳು ಅರ್ಥ ಮಾಡಿಕೊಂಡಿರ್ತಾರೆ. ಯಾವ ಮಣ್ಣಿನಲ್ಲಿ ಶೇಕಡ 25% ಗಾಳಿ 25% ನೀರು ಇದ್ದು ಇನ್ನು ಉಳಿದ ಮಣ್ಣಿನ ಅಂಶ ಸೇರಿ ಬೆಳೆ ಬೆಳೆಯುತ್ತೋ ಅಲ್ಲಿ ಸಮಗ್ರವಾಗಿ ಪ್ರಫುಲ್ಲಿತವಾಗಿ ಬೆಳೆ ಬೆಳೆಯಲಿಕ್ಕೆ ಸಾಧ್ಯವಿದೆ. ಆದರೆ ಎಲ್ಲಿ ಗಾಳಿ ಇರುವ ಜಾಗೆಯಲ್ಲಿಯೂ ಸಹಿತ ಇವತ್ತು ನೀರನ್ನು ತುಂಬಿ ಬೆಳೆ ಬೆಳೀಲಾರದಂತಹ ಪರಿಸ್ಥಿತಿ ಮಟ್ಟಕ್ಕೆ ನಮ್ಮ ರೈತರು ಮುಂದಾಗಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ಈ ತಿಳಿಸಿ ಹೇಳುವಂತಹ ಪ್ರಯತ್ನಕ್ಕೆ ನಾವು ಎಲ್ಲಾ ರೈತರನ್ನ ನಮ್ಮ ವಾಲ್ಮೀಕಿ ಕರೆಸಿ ಅದರ ಬಗ್ಗೆ ತಿಳಿಸಿ ಹೇಳುವಂತದ್ದು. ಇದರ ಬಗ್ಗೆ ಅಗ್ರೋನಮಿ ವಿಷಯ ಕುರಿತು, ಬೆಳೆ ಶಾಸ್ತ್ರದ ಕುರಿತು ಸಹಿತ ನಮ್ಮಲ್ಲಿ ಸಾಕಷ್ಟು ತಜ್ಞರುಗಳಿರುತ್ತಾರೆ. ನೀರಿನ ಮಹತ್ವ ಮತ್ತು ಮಣ್ಣಿನ ಮಹತ್ವ, ಬೆಳೆಯ ಮಹತ್ವ, ಸಮ್ಮಿಲನದ ಬಗ್ಗೆ ತಿಳಿಸಿ ಹೇಳುವಂತಹ ಸಾಕಷ್ಟು ಪ್ರಯತ್ನಗಳು ಇಲ್ಲಿ ನಡೀತಿರ್ತವೆ. ಆದರೆ ವಾಲ್ಮೀಕಿಯ ಸದುದ್ದೇಶ ಸರಿಯಾಗಿ ಜಲ ಮತ್ತು ನೆಲದ ನಿರ್ವಹಣೆ ಯಾವ ರೀತಿ ಆಗಬೇಕು ಅಂದರೆ ಇವತ್ತಿಗಾಗಿ, ನಾಳೆಗಾಗಿ, ಮುಂಬರುವ ಎಲ್ಲ ಪೀಳಿಗೆಗಾಗಿ ಈ ಎರಡು ಸಂಪತ್ತು ಯಾವಾಗಲೂ ಕಾಯ್ದಿರಿಸಬೇಕು, ಇದನ್ನ ಸದುಪಯೋಗ ಪಡಿಸಿಕೋಬೇಕು, ಹೆಚ್ಚೆಚ್ಚು ಬೆಳೆಯುವಂತಹ ರೀತಿಯೊಳಗೆ ನಾವು ಮುನ್ನಡಿಬೇಕು ಅನ್ನೋದಕ್ಕೆ ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಸರ್, ಬಸವರಾಜ್ ಬಂಡಿವಡ್ಡರ್ ಅವರೇ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ನೀರು ಮತ್ತು ಮಣ್ಣು ಎರಡೂ ಎಷ್ಟೆಲ್ಲ ಅತ್ಯಮೂಲ್ಯವಾದವುಗಳು ಅಂದ್ರೆ ಬಂಗಾರಕ್ಕಿಂತ ತುಟ್ಟಿ ಅಂತ. ಸರಿ, ಎಲ್ಲದಕ್ಕೂ ಒಂದು ಬೆಲೆ ಇದೆ. ಆದರೆ ನೀರು ಮತ್ತು ಮಣ್ಣಿಗೆ ಎಷ್ಟು ಬೆಲೆ ಕಟ್ಟಿದ್ರೂ ಸಾಲದು. ಎಲ್ಲವೂ ಬರುವುದು ಮಣ್ಣು ಮತ್ತು ನೀರಿನಿಂದಾನೆ, ಮತ್ತೆ ನಶಿಸಿ ಹೋಗುವುದು ಅದರೊಳಗೆ, ಸಮ್ಮಿಲನಗೊಂಡು ಹೋಗುವುದು ಅದರಲ್ಲೇ. ಯಾಕೆ ಈ ನಮ್ಮ ಈ ಭೂಮಿ ಇಡೀ ಈ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಇಷ್ಟು ಎದ್ದು ಕಾಣ್ತದೆ ಅಂತಂದ್ರೆ, ಬ್ಲೂ ಪ್ಲಾನೆಟ್ ಅಂತಂದು ಯಾಕೆ ಹೇಳಬೇಕು ಅಂತಂದ್ರೆ, ಇದೇ ಮಹತ್ತರ ಉದ್ದೇಶದಿಂದ ಇಂಥ ಪ್ಲಾನೆಟ್, ಇಂಥ ಗ್ರಹದೊಳಗೆ ನಾವು ಇದ್ದಿಟ್ಟು ನೀರಿನ ಮಹತ್ವ ಅರಿಯದೇ ಇದ್ರೆ ನಾಳೆಯ ದಿನಗಳು ತುಂಬಾ ಕಷ್ಟಕರವಾಗಿರ್ತಾವೆ. ಸರ್, ನೀರು ಐತೆ ಅಂತ ಹೇಳಿ ಬೇಕಾದಷ್ಟು ಕಾಣ್ತದೆ, ಈಗ ಹೊಳೆಯೊಳಗೆ ಆನೆಕಟ್ಟಿನಲ್ಲಿ ಬೇಕಾದಷ್ಟು ಇರ್ತದೆ, ಆದ್ರೆ ಐತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಯೂಸ್ ಮಾಡಬಾರ್ದು ಅನ್ನೋದು ಕೂಡ, ಅದನ್ನ ತಿಳಿ ಹೇಳುವಂತ ಉದ್ದೇಶ ಕೂಡ ವಾಲ್ಮೀಕಿ ಇರ್ತದಂತ. ಅದೇ ಬಹಳ ಮಹತ್ವದ್ದು. ನೀರು ಡ್ಯಾಮ್ನಲ್ಲಿ ಇದೆ ಅಂತಂದು ಯಥೇಚ್ಛವಾಗಿ ಬಳಸುವುದಲ್ಲ, ವೈಜ್ಞಾನಿಕವಾಗಿ ನೀರನ್ನು ಬಳಸಬೇಕು. ವೈಜ್ಞಾನಿಕವಾಗಿ ಬಳಸಿದಾಗ ಮಾತ್ರ ಪ್ರಫುಲ್ಲಿತವಾದ ಬೆಳೆ ಬರುತ್ತೆ, ಹೆಚ್ಚಿನ ಆದಾಯ ಬರುತ್ತದೆ. ಇದನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ನೀರಾವರಿ ಇಲಾಖೆಯ ಮಹತ್ತರ ಉದ್ದೇಶ. ಆಮೇಲೆ ಮತ್ತೊಂದು ಏನಾಗ್ತದೆ ಬಂಡಿವಡ್ಡರ್ ಸರ್, ಎಲ್ಲ ಕಡೆ ಈ ಸಮುದ್ರದಾಗ ನೀರು ಇರ್ತದೆ, ಆದ್ರೆ ಅದು ಬಳಕೆಗೆ ಯೋಗ್ಯ ಇರುದಿಲ್ಲ. ಆ ಕಾಲ್ರಿಜ್ ಇಂಗ್ಲಿಷ್ ಕವಿ ಒಂದ್ ಕಡೆ ಹೇಳ್ತಾರೆ, ವಾಟರ್ ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ. ಒಂದು ಡ್ರಾಪ್ ಕೂಡ ನಮಗೆ ಸಿಗದೆ ಹೋಗುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ನೋಡಿ ಸರ್, ಇಷ್ಟು ಅಗಾಧವಾದ ನೀರು ಇದ್ರೂ ಸಹಿತ ಈ ವರ್ಷ ಮಳೆ ಕಡಿಮೆ, ಇಡೀ ರಾಜ್ಯದೊಳಗೆ ಆಲ್ಮಟ್ಟಿ ಜಲಾಶಯ ಬಿಟ್ರೆ ಯಾವುದೇ ಜಲಾಶಯ ತುಂಬಿಲ್ಲ ನಮ್ದು. ಈ ಎಲ್ಲಾ ಜಲಾಶಯಗಳಲ್ಲಿ ಇದ್ದಂತ ನೀರು ಇವತ್ತಿನ ಈ ಬರಗಾಲದ ಸಮಯದೊಳಗೆ ನೀರಾವರಿಗೆ ಮುಖ್ಯವಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಮೊದಲು ಕುಡಿಯಲಿಕ್ಕೆ ನೀರು ಬೇಕು. ಸರ್ಕಾರದ ಮಹದುದ್ದೇಶ, ಸರ್ಕಾರ ಯಾವಾಗಲೂ ಸಮಸ್ತ ಜನರ ಚಿಂತನೆ ಮಾಡುವಂತದ್ದು, ಮೊದಲು ಎಲ್ಲರಿಗೂ ಗೃಹ ಬಳಕೆಗಾಗಿ ಕುಡಿಯಲಿಕ್ಕೆ ತೆಗೆದಿಟ್ಟು ಇನ್ನು ಉಳಿದ ನೀರನ್ನ ನೀವು ಕೃಷಿಗಾಗಿ ಉಪಯೋಗಿಸ್ರಿ ಅಂತಂದು ಒಂದು ಆದೇಶ. ಆ ನಿಟ್ಟಿನೊಳಗೆ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ವಾಲ್ಮೀಯ ಒಂದು ಬೇಡಿಕೆ ಇಷ್ಟೇ, ಪ್ರತಿ ಹನಿ ನೀರಿನ ಒಂದು ಮಹತ್ವವನ್ನು ಅರಿತು ನಾವು ಉಪಯೋಗ ಮಾಡ್ಕೋಬೇಕಾಗಿದ್ದು, ಜಲಾಶಯ ತುಂಬಿದೆ ಅಂತಂದು ಯಥೇಚ್ಛವಾಗಿ ಬಳಸುವುದಲ್ಲ, ಇಂದಿಗಾಗಿ, ನಾಳೆಗಾಗಿ, ಮುಂಬರುವ ಎಲ್ಲಾ ದಿನಗಳಿಗಾಗಿ ಈ ನೀರನ್ನು ಸದುಪಯೋಗ ಮಾಡ್ಕೋಬೇಕನ್ನುವಂತಹ ಒಂದು ದೊಡ್ಡ ಮನವಿ ಸರ್ಕಾರದ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಯಾವಾಗಲೂ ಇದ್ದೇ ಇದೆ. ಆಮೇಲೆ ಆ ಕಾಲುವೆಯ ಆ ಯೋಜನೆಯ ಒಂದು ಕಟ್ಟಕಡೆಯ ರೈತರಿಗೆ ಕೂಡ ಆ ನೀರು ಮುಟ್ಟಬೇಕು ಅನ್ನೋದು ಕೂಡ ಎಲ್ಲ ರೈತ ಬಾಂಧವರಂತ ತಿಳುವಳಿಕೆ ಇರಬೇಕು ಅಂತ. ಸರ್, ಎಲ್ಲ ನಮ್ಮ ಯೋಜನೆಗಳು ಅತ್ಯಂತ ವೈಜ್ಞಾನಿಕವಾಗಿ ವಿನ್ಯಾಸಗೊಂಡಿರ್ತವೆ. ಜಲಾಶಯವಿದೆ, ಅಲ್ಲಿಂದ ನಾವು ಕಾಲುವೆಗಳನ್ನ ತಗೊಂಡು ಹೋಗ್ತೀವಿ. ನಮ್ಮ ಇಂಜಿನಿಯರ್ಗಳಿಗೆ ಮೊದಲನೇ ಪಾಠ ಹೇಳಿರ್ತೇವೆ, ಎಷ್ಟು ಉದ್ದ ಕಾಲುವೆ ಹೋಯ್ತೀವೋ ಅಲ್ಲಿವರೆಗಿನ ಕಮಾಂಡ್ ಏರಿಯಾ ಅಂದ್ರೆ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲದಕ್ಕೂ ಪ್ರತಿ ಸರ್ವೆ ನಂಬರಿಗೂ ಸಹಿತ ನೀರು ಮುಟ್ಟುವಂತಹ ವಿನ್ಯಾಸವನ್ನೇ ನಾವು ಮಾಡಿರ್ತೇವೆ. ಆದರೆ ಕೊನೆಯ ಹಂತದ ರೈತರಿಗೆ ನೀರು ಸಿಗುವುದಿಲ್ಲ ಅನ್ನೋದು ಎಲ್ಲಾ ಯೋಜನಾ ಪ್ರದೇಶಗಳಲ್ಲಿ ಇದೇ ಸಮಸ್ಯೆ ಇರೋದು. ಎಲ್ಲರಿಗೂ ನಮಗೆ ಮುಟ್ಟುವುದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಮುಟ್ಟುವಷ್ಟು ನೀರು ಇದ್ದೇ ಇದೆ, ಅವರಿಗೆ ಮುಟ್ಟುವಂತಹ ನೀರು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಪೋಲಾಗಿ ಪ್ರಾರಂಭದಲ್ಲಿಯೇ ಅದು ಹಳ್ಳಗಳಿಗೆ ಸೋರಿ ಹೋಗಿ ಕಾಲುವೆಗಳು ಪ್ರಾರಂಭದಲ್ಲಿ ಅಷ್ಟೇ ತುಂಬಿರ್ತವೆ, ಕೊನೆಗೆ ಖಾಲಿ ಇರ್ತವೆ, ಆದರೆ ಪಕ್ಕದ ಹಳ್ಳಗಳು ತುಂಬಿ ಹರಿತಾ ಇದ್ದಾರೆ. ಇಲ್ಲಿ ಬರುವ ನೀರು ಅಲ್ಲಿ ಹೋಗ್ತಾ ಇದೆ. ನಮ್ಮದು ಮನವಿ ಏನಿದೆ ಅಂದ್ರೆ ಸಮಸ್ತ ರೈತರಿಗೆ, ರೈತರು ಎಲ್ಲರೂ ಒಗ್ಗೂಡಿ ನಿಮ್ಮ ಜವಾಬ್ದಾರಿಯನ್ನು ನೀವು ಅರಿತು ಪ್ರತಿ ಹನಿ ನೀರು ಪೋಲಾಗಲಾರದಂತಹ ರೀತಿಯೊಳಗೆ ಪ್ರತಿಯೊಂದು ಸರ್ವೆ ನಂಬರಿಗೆ ನೀರನ್ನು ಉಣಿಸಿದ್ದೇ ಆಯಿತು ಅಂತಂದ್ರೆ ಸಂಪೂರ್ಣ ನೀರು ಕೊನೆಯ ಹಂತದವರೆಗೂ ನೀರು ಹೋಗುತ್ತೆ. ಇವರಲ್ಲಿ ಸಹಬಾಳ್ವೆ ಇಲ್ಲ, ಸಹಭಾಗಿತ್ವ ಇಲ್ಲ, ಎಲ್ಲರೂ ಒಗ್ಗೂಡಿ ನೀರನ್ನು ಉಪಯೋಗಿಸಬೇಕನ್ನುವಂತಹ ಮನೋಭಾವ ಇಲ್ಲ. ಅದಕ್ಕೆ ಇವರಿಗೆ ಒತ್ತಿ ಒತ್ತಿ ಹೇಳುವ ಪ್ರಯತ್ನವನ್ನ ವಾಲ್ಮೀಕಿ ಸದಾ ಮಾಡ್ತಾ ಇದೆ. ಆದರೆ ಇವರಿಗೆ ಒಗ್ಗೂಡಿ ನೀರನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಕೊನೆಯ ಹಂತದವರೆಗೆ ನಾವು ನೀರನ್ನು ಕೊಡಬಹುದು. ಅಂದ್ರೆ ಬಂಡಿ ವಡ್ಡಾರ್ ಅವರೇ, ಈ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ರೈತರಲ್ಲಿ ಕೂಡ ಒಂದು ಸಹಕಾರ ತತ್ವ ಇರಬೇಕು. ಬೇಕೇ ಬೇಕು, ಅದು ಬಹಳ ಮಹತ್ವ. ಈಗ ಮುಂದಿರುವಂತಹ ರೈತರು ಎಲ್ಲರೂ ತಮ್ಮ ಹೊಲಕ್ಕೆನೆ ಹೊಲ ತುಂಬಿದ್ರು ಕೂಡ ಅದಕ್ಕೆ ನೀರು ಬಿಟ್ಕೊಂಡ್ರೆ ಆ ಬೆಳೆನೂ ನಾಶ ಆಗುತ್ತೆ, ಮತ್ತೆ ಆ ಹಿಂದಿನ ರೈತರಿಗೂ ಸಿಗುದಿಲ್ಲ. ಸರ್, ಏನಿದೆ ಸ್ವಾರ್ಥ ಮನಸ್ಸಿನಲ್ಲಿ ಏನಂದ್ರೆ ಹೆಚ್ಚೆಚ್ಚು ನೀರು ಉಣಿಸಿದ್ರೆ ಹೆಚ್ಚೆಚ್ಚು ಬೆಳೆ ಬೆಳೀತೇನೆ, ಇದು ವೈಜ್ಞಾನಿಕವಾಗಿ ಬಹಳ ಶುದ್ಧ ತಪ್ಪು. ಹಿತಮಿತವಾಗಿ ಬೆಳೆಗೆ ಅನುಗುಣವಾಗಿ ಬೆಳೆಯ ಒಂದು ಬೇಡಿಕೆ ಅನ್ವಯ ಎಷ್ಟು ಸಾಧ್ಯವಿದೆಯೋ ಅಷ್ಟೇ ನೀರನ್ನ ನಾವು ಕೊಡಬೇಕು ವೈಜ್ಞಾನಿಕವಾಗಿ. ಇರದೇ ಇದ್ರೆ ಭೂಮಿನೂ ಕೈ ಬಿಟ್ಟು ಹೋಗುತ್ತೆ, ನಮಗೆ ಸರಿಯಾದ ರೀತಿಯೊಳಗೆ ಬೆಳೆ ಬರುವುದಿಲ್ಲ. ಪ್ರತಿಯೊಂದರ ಹಿಂದೆ ವೈಜ್ಞಾನಿಕ ತತ್ವ ಇರುವುದನ್ನ ಸಮಸ್ತ ರೈತರು ಅರ್ಥ ಮಾಡ್ಕೋಬೇಕು. ಹಾಗೂ ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರ್ಗಳಲ್ಲಿಯೂ ನನ್ನ ಒಂದು ಮನವಿ, ಸರ್ಕಾರದ ಧ್ಯೇಯೋದ್ದೇಶಗಳನ್ನ ಜನರಿಗೆ ಮುಟ್ಟಿಸುವ ರೀತಿಯೊಳಗೆ ನೀರು ಬಳಕೆದಾರ ಸಂಘಗಳಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡುವುದಾಗಲಿ, ರೈತರಿಗೆ ಅವರವರ ಜಮೀನುಗಳಿಗೆ ಹೋಗಿ ನೀರಿನ ಮಹತ್ವ ತಿಳಿಸಿ ಹೇಳಿ ನೀರು ಪೋಲಾಗದಂತಹ ರೀತಿಯೊಳಗೆ ಅವರಿಗೆ ತರಬೇತಿ ಮಾಡುವ ಪ್ರಯತ್ನ ಇಂಜಿನಿಯರ್ಗಳು ಮಾಡಬೇಕು ಅಂತಂದು ನನ್ನ ಕೋರಿಕೆ. ಕೊನೆಯದಾಗಿ, ಈ ಅನಾವೃಷ್ಟಿಯ ಸಮಯದಲ್ಲಿ ಕೂಡ ನೀರಿನ ಸದುಪಯೋಗವನ್ನ ಅಥವಾ ನೀರಿಲ್ಲದೆ ಕೂಡ ಯಾವ ರೀತಿ ನಮ್ಮ ರೈತರು ಎಷ್ಟು ಆಕತ್ತೀವೋ ಅಷ್ಟು ಬೆಳೆ ಬೆಳಿಲಿಕ್ಕೆ ಬೆಳೆಯುವಂತ ಕ್ರಮ ಏನು ಇಂಥದ್ರ ಬಗ್ಗೆ? ಸರ್, ಏನಿದೆ ಎಷ್ಟೇ ನೀರಿದ್ರೂ ಅದನ್ನು ಹಿಡಿದಿಡುವ ಪ್ರಯತ್ನ, ಶಾಲಾ ದಿನಗಳಿಂದನೇ ತರಬೇತಿ ಕೊಡುವಂತಹ ಪ್ರಯತ್ನಗಳನ್ನ ನಾವೆಲ್ಲರೂ ಪಡ್ಕೋಬೇಕದನ್ನ. ಬಿದ್ದ ನೀರನ್ನ ನಿಲ್ಲುವಂತೆ ಮಾಡುವಂತದ್ದು, ನಿಂತ ನೀರನ್ನ ಇಂಗುವಂತೆ ಮಾಡುವಂತದ್ದು ಬಹಳ ಮಹತ್ವದಿದೆ. ಇಂಗಿದ ನೀರನ್ನ ನಾಳೆಗಾಗಿ ಬಳಸುವುದು ಬಹಳ ಮಹತ್ವದಿದೆ. ಎಲ್ಲಾ ಮಕ್ಕಳಿಗೆ ಶಾಲಾ ದಿನಗಳಲ್ಲೇ ಇದನ್ನ ತರಬೇತಿ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಎಲ್ಲರಿಗೂ ನೀರಿನ ಒಂದು ಲಿಟ್ರಸಿ ಬಗ್ಗೆ ನಾವು ಎಚ್ಚರ ಮೂಡಿಸಿದಂತಾಗುತ್ತೆ. ಅದಕ್ಕೆ ಎಲ್ಲರೂ ಸೇರಿ ನೀರನ್ನ ಇವತ್ತು ಉಳಿಸೋಣ, ನಾಳೆಗೂ ಉಳಿಸೋಣ, ಮುಂದಿನ ಪೀಳಿಗೆಗೂ ಉಳಿಸೋಣ ಅಂತಂದು ನನ್ನ ಮನವಿ. ಆಮೇಲೆ ಈ ವಾಲ್ಮೀಕಿ ಇತರ ಉಪವಿಭಾಗ ಅದಾವೇನ್ ಸರ್ ಹಿಂಗೆ ಬೇರೆ ಬೇರೆ? ಇಲ್ಲ, ಇಡೀ ರಾಜ್ಯಕ್ಕೆ ಧಾರವಾಡದ ವಾಲ್ಮೀಕಿ ಒಂದೇ ಕೇಂದ್ರ ಸಂಸ್ಥೆ ಇದೆ. ಇಲ್ಲಿಂದ 6 ಕಾಡಪ್ರಾಧಿಕಾರಗಳನ್ನ ನಾವು ಮುಟ್ಟಿ ಬೀದರಿಂದ ಮೈಸೂರು ಚಾಮರಾಜನಗರವರೆಗೆ ಎಲ್ಲ ರೈತರನ್ನು ಕನೆಕ್ಟ್ ಮಾಡುವ ಪ್ರಯತ್ನ ನಾವು ಧಾರವಾಡದಿಂದಲೇ ಮಾಡ್ತೇವೆ. ಒಟ್ಟಿನಲ್ಲಿ ವಾಲ್ಮೀಕಿ ಜಲ ಮತ್ತು ಇದು ನೆಲ ಇದರ ಒಂದು ಅರಿವನ್ನ ರೈತರಲ್ಲಿ, ಕೃಷಿಕರಲ್ಲಿ ಮತ್ತು ಎಲ್ಲ ಜನಸಾಮಾನ್ಯರಲ್ಲಿ ಮೂಡಿಸಲಿಕ್ಕೆ ವಾಲ್ಮೀಕಿ ಪ್ರಯತ್ನ ಪಡ್ತಾ ಇದೆ. ಹೌದು, ತುಂಬಾ ಸಂತೋಷ ಬಿವೈ ಬಂಡಿ ವಡ್ಡಾರ್ ಅವರೇ, ನೀವು ಆ ಒಂದು ಅರ್ಥಪೂರ್ಣವಾಗಿ ನೀರು ಮತ್ತು ನೆಲದ ಮಹತ್ವವನ್ನು ನಮಗೆಲ್ಲ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ವಲ್ವಿ ಸಂಸ್ಥೆಯ ಚಟುವಟಿಕೆಗಳ ಕುರಿತು ಬಿವೈ ಬಂಡಿವಡ್ಡರ್ ಅವರೊಂದಿಗೆ ನಡೆಸಿದ ಸಂವಾದವನ್ನು ಇದುವರೆಗೆ ಕೇಳಿದಿರಿ. ಸಂವಾದ ನಡೆಸಿಕೊಟ್ಟವರು ಡಾಕ್ಟರ್ ಬಸು ಬೇವಿನಗಡದ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ ಬುತ್ತಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನ್ಗಲ್. ಏನ್ವಾ ರಾಖಿ, ಏನ್ ಮಾಡತ್ತಿ? ರೊಟ್ಟಿ ಜೋರ್ ನಡೆದವಲ್ಲ. ಹಾ, ಏನ್ ತಂದಿನ್ ನೋಡಿಲ್ ನಿನಗ? ಏನ್ ತಂದಿಯ? ಅವ್ವಾ, ಶೇಂಗಾ ಹೋಳಿಗೆ ತಗೊಂಬಂದಿ. ಆ ಶೇಂಗಾ ಹೋಳಿಗೆನ ನೋಡು, ನೀ ಘಮ್ಮ ಅಂತ ವಾಸನೆ ಬಂದಿದ್ದಕ್ಕೆ ಗುರ್ತ ಹಿಡ್ದಿನಿ. ಅಲ್ಲ ಮಾಲಕ್ಕ, ನಿನ್ನೆ ಇಂತ್ರ ಏನಾರ ಸಿಹಿ ತಿನ್ಬೇಕಂತ ಎಷ್ಟ ಆಸೆ ಆಗಿತ್ತು. ಚಲೋ ಕೆಲಸ ಮಾಡಿದಿ ಬಿಡ ನೀನ್. ನೋಡುವ, ಇದು ನಾನು ನನ್ನ ಪದ್ಧತಿಲೆ ಮಾಡಿದ್ದು ಶೇಂಗಾ ಹೋಳಿಗೆ ಇದು. ನೀನು ಮಾಡಂಗಿಲ್ಲ ನೀನ್ ಶೇಂಗಾ ಹೋಳಿಗೆ? ನನ್ನ ನೋಡು, ಒಂದ್ಸಲ ನಾನು ಮಾಡಾಕಂತ ಹೋದ್ನಿವ, ಅಷ್ಟೇನ್ ಸರಿ ಬರ್ಲೇ ಇಲ್ಲ. ಆಮೇಲೆ ಅದ ಅಮ್ಮ ಅಮ್ಮ ಮಾಡಿಕೊಟ್ಟಿರ್ತಾಳ, ಯಾರು ಇಲ್ಲಾಂದ್ರೆ ನೀ ಅಂತರೂ ಇದ್ದ ಇದೆಯಲ್ಲ ಮಾಲಕ್ಕ, ನಿನ್ನ ಕಡೆನ ಮಾಡಿಸ್ಕೊಂಡ್ರಾತಂತ ಸುಮ್ಮನೆ ಆಗಿದ್ದೆ ನೋಡ್ ನಾನು. ಅವ್ವ, ಅಷ್ಟು ಚಂದ ಶೇಂಗಾ ಬೆಳಿತೀರ್ ನೀವು, ಶೇಂಗಾ ಹೋಳಿಗೆ ಮಾಡಕ್ ಬರ್ಲಿಕ್ರೆ ಹೆಂಗ್ ನಿನಗ? ಇನ್ನೂಡಿಲೇ ಹೇಳೇ ಬಿಡ್ತೀನಿ ನಿನಗ. ಹೇಳು. ಮೊದಲ ಘಮ್ಮ ಅನ್ನು ಹಂಗ ಈ ಶೇಂಗಾ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡ ಮೇಲೆ ನಾನಂಕಿ ಸಿಪ್ಪಿ ತೆಗಿಯಂಗಿಲ್ವಾ? ತೆಗೆಯವ್ರು ತೆಗಿತಾರ. ಹಾ, ಸಿಪ್ಪಿ ಬೇಕಾದ್ರ ತಗಿ, ಇಲ್ಲಿಂದ ಹಂಗ ಇಡು. ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಆಮೇಲೆ ಅದಕ್ಕೆ ಬೆಲ್ಲದ ಪುಡಿ ಸೇರಿಸ್ಕೋಬೇಕು. ಎಷ್ಟು ಸರಳ ಗೊತ್ತ? ಏನ್ ಪಾಕ ಮಾಡೋದಿಲ್ಲ, ಏನೂ ಇಲ್ಲ. ನಾನನ್ಕಿ ಬೆಲ್ಲ ತಗೊಂಡು ಪುಡಿ ಮಾಡಿ ಹಾಕ್ತೀನಿ. ಕೆಲವ್ರು ಅನ್ಕಿ ಏನ್ ಮಾಡ್ತಾರ, ಇದ್ರೊಳಗ ಸ್ವಲ್ಪ ನಮ್ಮ ರುಚಿ ಪ್ರಕಾರ ಏನು ಯಾಲಕ್ಕಿ ಪುಡಿ, ಜಾಕಾಯಿ ಪುಡಿ ಹಾಕೊಂಡು, ನೀ ಏನು ಹೋಳಿಗೆಗೆ ಹೂರ್ಣ ಮಾಡ್ಕೋತಿಯಲ್ಲ ಹೂರ್ಣದ ಹೋಳಿಗೆಗೆ, ಆ ಥರ ಅಳ್ಕಂದು ಹೂರ್ಣ ಬೇಡ, ಸ್ವಲ್ಪ ಗಟ್ಟಿ ನಾದ್ಕೋಬೇಕು. ಹಾಂ, ಗೋಧಿ ಹಿಟ್ಟನ್ನ ಮಾಡಿದ್ರೆ ಚಲೋ. ಮೈದಾ ಗೀದಾ ಹಿಟ್ಟು ನಾದ್ಕೋಬೇಡ, ಮೈದಾ ಅಷ್ಟು ಚಲೋ ಅಲ್ಲ. ನಾ ಇವು ಗೋಧಿ ಹಿಟ್ಟಿನವ ಮಾಡೀನಿ. ಗೋಧಿ ಹಿಟ್ಟು ಚಂದಾಗಿ ನಾದ್ಕೊಂಡು ಉಳ್ಳಿ ಮಾಡಿ, ಈಗ ಹೂರ್ಣ ಹೆಂಗ್ ತುಂಬುದು ನಾ ಏನ್ ಹೇಳ್ಕೊಡೋದು ಬೇಕಾಗಿಲ್ಲ ನೀನು. ಹೌದು ಹೌದು ಬಿಡು. ಹೂರ್ಣ ತುಂಬಿ ನಿನ್ ರುಚಿ ಪ್ರಕಾರ. ಕೆಲವರಿಗೆ ಬಹಳ ಹೂರ್ಣ ಹಚ್ಚಿದ್ರ ಸೇರ್ತದ, ಕೆಲವರಿಗೆ ಕಡಿಮೆ ಹೂರ್ಣದು ಸೇರ್ತ. ಹಂಗ ಹೂರ್ಣ ತುಂಬಿಕೊಂಡು ನೋಡು. ಇದಕ್ಕ ನಾ ಬೇಸು ಬೇಕಾದ್ರೆ ಒಂದೆರಡು ಹನಿ ತುಪ್ಪ ಬಿಟ್ಟೇನಿ. ಇದು ಶೇಂಗಾದೊಳಗ ಬಹಳಷ್ಟು ಎಣ್ಣಿ ಇರ್ತದ. ಹೌದು. ಹಾ, ಹಿಟ್ಟು ಹಚ್ಚೆ ನೀನು ಲಟ್ಟಿಸ್ಕೊ, ಎಣ್ಣಿ ಹಚ್ಚೇನು ಲಟ್ಟಿಸ್ಕೊಬೇಡ, ಯಾಕಂದ್ರೆ ಎಣ್ಣಿ ಇರ್ತದ ಇದ್ರೊಳಗ. ಒಂದೆರಡು ಹನಿ ತುಪ್ಪ ಹಾಕಿ ಬೇಯಿಸ್ಕೊಂಡ್ರ ಮಸ್ತ್ ಶೇಂಗಾದ ಹೋಳಿಗೆ ರೆಡಿ ಆಗ್ತಾವು. ಇವು ಬಹಳ ಪೌಷ್ಟಿಕವ. ಈ ಶೇಂಗಾಕ್ ನೋಡು, ಬಡವರ ಬಾದಾಮಿ ಅಂತಾರ. ಹೌದ್ ಬಿಡು. ಹಾ, ಮಕ್ಕಳಿಗೆ ಎಷ್ಟು ಚಲೋ ಇದು. ಪ್ರೋಟೀನ್ ಸಿಗ್ತದ, ಬೆಲ್ಲದೊಳಗ ಕ್ಯಾಲ್ಸಿಯಂ ಇರ್ತದ, ಕಬ್ಬಿಣಾಂಶ ಇರ್ತದ. ಎಷ್ಟು ಒಳ್ಳೆ ತಿಂಡಿ ಅಲ್ಲ. ಹೊರಗಿನ ಬೇಕ್ರಿ ಗೀಕ್ರಿ ತಿಂಡಿ ಕೊಡ್ಸೋದ್ಕಿಂತ ಒಂದು ಎರಡು ಶೇಂಗಾ ಹೋಳಿಗೆ ಕೊಡೋದು ಬಹಳ ಚಲೋ. ಹೌದ್ ಹೌದ್ ಬಿಡು, ಖರೆ ನೋಡು, ಚಲೋ ಮಾಡಿದ್ಯ ಮಾಲಕ್ಕ. ನಾನು ರೊಟ್ಟಿ ಮತ್ತು ಶೇಂಗಾ ಚಟ್ನಿ ತೊಗೊಂಡು ಹೊಂಟಿದ್ದೆ ಹೊಲಕ್ಕೆ ಬುತ್ತಿನ. ಆತು ಬಿಡು, ಶೇಂಗಾ ಹೋಳಿಗೆನೂ ತೊಗೊಂಡು ಹೋಗೋದು. ನೋಡು, ಎಷ್ಟು ದಿವಸ ಆತು ನಮ್ಮ ಜೊತೆ, ನೀ ಹೊಲಕ್ಕೂ ಬಂದಿಲ್ಲ, ನೀನು ನಡಿ ಮತ್ತು ನಮ್ಮ ಜೊತೆ. ಮತ್ತೆ ನಿಮ್ಮ ಮನ್ಯಾಗ ಒಂದ್ಸರಿ ನೀನ ಹೇಳಿದ್ದೀವ, ಅದೇನದು ಪೀನಟ್ ಬಟರ್ ಮಾಡಿನ ನೋಡುವ ಶೇಂಗಾದ್ಲಿ ಅಂತ. ಅದು ಹೆಂಗ್ ಮಾಡಿದಿ? ಪೀನಟ್ ಬಟರ್ ಬಹಳ ಈಸಿ ಬಿಡ, ಅದ್ರೊಳಗ ಏನೈತಿ, ಹಿಂಗನ ಶೇಂಗಾ ಚಂದ ಹುರ್ಕೋಬೇಕು. ಇದಕ್ ಮಾತ್ರ ಸಿಪ್ಪಿ ತೆಗಿಬೇಕು. ತಗದು ಬೆಲ್ಲದ ಬೆಲ್ಲ ಹಾಕಿ ಮಿಕ್ಸಿ ಒಳಗ ನುಣ್ಣಗ್ ರುಬ್ಕೊಂಡಿ ಅಂದ್ರ ಪೀನಟ್ ಬಟರ್ ರೆಡಿ ಆಗ್ತೈತಿ. ಅವ್ವಾ, ಏನಿದು ಪೀನಟ್ ಬಟರ್ ಅಂದ್ರೆ ನಾನು? ಹ್ಮ್. ಆಮೇಲೆ ನೋಡು, ನಾ ಹೋಳಿಗೆಗೆ ಅಬಡ ಜಬಡ ಶೇಂಗಾ ಮಿಕ್ಸಿ ಹೊಡಿಸ್ಕೋಬೇಕು. ಶೇಂಗಾದ ಹೂರ್ಣ ಮಾಡಬೇಕಾರ ಇದಕ್ಕ ನುಣ್ಣಗ ರುಬ್ಬಿ ಆಮೇಲೆ ಅದನ್ನ ಚೂರ್ ನೀನ್ ಬಿಸಿ ಮಾಡ್ಕೊಂಡು ಇಟ್ಕೊಂಡಿ ಅಂದ್ರ ನೀ ಅದನ್ನೊಂದ್ ಆರಾಮ್ ಒಂದ್ 15-20 ದಿನ ಯೂಸ್ ಮಾಡಬಹುದು. ಹೊರಗೆ ತಗೊಂಬಂದ್ರ ಪ್ರಿಸರ್ವೇಟಿವ್ ಹಾಕಿರ್ತಾರ. ಮನ್ಯಾಗ ಮಾಡ್ಕೊಂಡ್ರು ಆಮೇಲೆ ನಿಮಗ ಮಕ್ಳಿಗೆ ಕೊಡ್ಲಿಕ್ಕೆ ಬಹಳ ಈಸಿ ಆಗ್ಬಿಡ್ತೈತಿ. ನೋಡು, ನೀನು ಶೇಂಗಾ ಚಿಕ್ಕಿ ಕೊಟ್ಟೆ ಅಂದ್ರ ಮಕ್ಳು ತಿನ್ನಾಕ ಒಲ್ಲಂತಾವು. ಆಮೇಲೆ ಆದ್ರ ಪೀನಟ್ ಬಟರ್ ಅನ್ನೋತ್ಲಿಗೆ ಅವ್ರಿಗೇನ್ ಅನಿಸ್ತೈತಿ, ಓ ಇದೇನೋ ಬಹಳ ದೊಡ್ಡದ ಆಹಾರ ಅಂತ ತಿಕ್ಕೊಂಡು ಹೊರಗಿಂದ ಬ್ಯಾರೆ ದೇಶದ ಆಹಾರ ಅಂತ ತಿಕ್ಕೊಂತಾವ ಮಕ್ಳು. ಹೆಸರಿನ ಮ್ಯಾಲ ತಿಕ್ಕೊಂತಾವ ನೋಡು, ಆ ಖುಷಿಗೆ ತಿಂತಾವ ಅದನ್ನ. ಆದ್ರ ಮಕ್ಳ ದೇಹಕ್ಕೆ ಪ್ರೋಟೀನ್ ಹೋಗ್ತೈತಲ್ಲ, ನಮಗ ಆ ಖುಷಿ ಸಿಗ್ತೈತಲ್ಲ. ಅದ್ರ ಜೊತೆ ಬೆಲ್ಲ ಹೋಗ್ತೈತಲ್ಲ ದೇಹಕ್ಕ, ಬೆಲ್ಲ ಶೇಂಗಾ ಬಹಳ ಚಲೋ ಅಲ್ಲೇನ್ ಮತ್ ದೇಹಕ್ಕ. ಹಾ, ಆಮೇಲೆ ಇದ ಪೀನಟ್ ಬಟರ್ ಹೂರ್ಣ ಇಲ್ದಾಗ ಇದ್ರಾಗ ಒಂದ್ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡು ಅದನ್ನು ಹೋಳಿಗೆಗತ್ತೆ ಹೂರ್ಣ ಹಾಕಿ ಚಪಾತಿ ಮಾಡಬೇಕಾರ ಒಂದೆರಡು ಮಾಡಿಕೊಟ್ರ ಶೇಂಗಾ ಹೋಳಿಗೆನೂ ಆತು. ಆತು, ಮತ್ ಮಕ್ಳು ಆರಾಮ ರುಚಿ ರುಚಿಯಾಗಿ ತಿಂತಾವು, ಖುಷಿಯ ಪಡ್ತಾವ. ಅಲ್ಲೇನ ಮಾಲಕ್ಕ, ಚಲೋ ಐತ್ ನೋಡ್ ಐಡಿಯಾ ಇದೆಲ್ಲ. ಹೌದು ಚಲೋ ಆತು, ನಿಮ್ ಕೆರಿ ಕಡೆ ಹೊಲ ಐತಲ್ಲ ಅದ್ರಾಗ ಮಸ್ತ್ ಶೇಂಗಾ ಬೆಳಿತೀರ. ಹೌದ್ ಹೌದು, ಈ ಸಲ ಚಲೋ ಬಂದೈತಿ ಬೆಳಿ. ಅದ ಈ ಶೇಂಗಾ ಬಡವರ್ ಬಾದಾಮಿ ಅಂತಾರಲ್ಲ ರಾಖಿ, ಇದು ಬಹಳ ಚಲೋ ಆರೋಗ್ಯಕ್ಕೆ ಅಂತಾರ. ಇದ್ರ ಬಗ್ಗೆ ನಿನ್ಗ ಮಾಹಿತಿ ಇರ್ಬೇಕು. ಅಲ್ಲ ಶೇಂಗಾದ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೆಂಗ ಅದನ್ನ ಮಾಲಕ್ಕ? ಸಿಗೋದನ್ಕಿ ಬಹಳ ಸುಲಭವಾಗಿ ಸಿಕ್ತೈತಿ ಮಾರ್ಕೆಟ್ನ್ಯಾಗ. ಹೌದಾ? ಮತ್ತ ಅವ್ರಿಗೆ ಇನ್ನು ನ್ಯಾಚುರಲ್ ಆಗಿ ಸಿಕ್ತೈತಿ ಅನ್ಕೋ ನೀನ್. ಇದಕ್ಕ ಹಂತಾಪರಿ ಏನು ಜಾಸ್ತಿ ಕ್ರಿಮಿನಾಶಕ ಬಳಸೋದಿಲ್ಲ ಶೇಂಗಾ ಬೆಳಿ ಬೆಳಿಬೇಕಾದ್ರ. ಸಗಣಿ ಗೊಬ್ಬರದಾಗ ಬೆಳೆಯುವಂತಹ ಒಂದು ಬೆಳೆ ಇದು. ಮತ್ತ ನೋಡು ಶೇಂಗಾದ ಉಪಯೋಗ ಬಹಳ ಇದಾವ ನೋಡ್ವಾ. ಇದು ಜೀರ್ಣಕ್ರಿಯೆಯನ್ನ ಚಲೋ ಮಾಡ್ತೈತಿ, ಹೃದಯದ ಆರೋಗ್ಯವನ್ನ ಸುಧಾರಿಸ್ತೈತಿ, ರಕ್ತದ ಉತ್ಪಾದನೆ ಮಾಡ್ಲಿಕ್ಕೆ ಇದು ಬಹಳ ಅನುಕೂಲ. ನಾವು ನಿಯಮಿತವಾಗಿ ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಮೂಳೆಗಳ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು. ಗಟ್ಟಾಗ್ತಾವು ಅಂದ್ರ ಕ್ಯಾಲ್ಸಿಯಂ ಮತ್ ಮೆಗ್ನೀಷಿಯಂ ಶೇಂಗಾದಾಗ ಸಮೃದ್ಧವಾಗಿರ್ತೈತಿ. ಮತ್ತ ಐತೈತಿ. ಮತ್ತ ತೂಕ ನಿರ್ವಹಣೆ ಅಂದ್ರ ಈಗ ಬಹಳ ದಪ್ಪ ಇದೇವಿ ನಾವು, ಸ್ವಲ್ಪ ಡಯಟ್ ಮಾಡ್ಬೇಕು, ತೂಕ ಇಳಿಸ್ಕೋಬೇಕು ಅನ್ನೋರು ಸೆತ್ತಕ್ಕ ನೀವು ಶೇಂಗಾ ತಿನ್ನೋದ್ರಿಂದ್ರೂನು ತೂಕ ಇಳಿಸ್ಕೋಬಹುದು ನೋಡು. ಆಮೇಲೆ ಶೇಂಗಾದ ಎಣ್ಣೆ ಒಳಗ ಏನ್ ಅಡ್ಗಿ ಮಾಡ್ತೀವಲ್ಲ ಅದು ಘಮ್ ಅಂತತ್ವ. ಹೌದು ಘಮ್ ಅಂತೈತಿ. ಮತ್ ನೋಡು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ನಮ್ಮ ದೇಹದಾಗ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಾಕ ಶೇಂಗಾ ಎಣ್ಣೆ ಅನುಕೂಲ ಐತಿ. ಮತ್ತ ನಿನಗೊಂದ್ ಹೇಳ್ತೇನೆ ರಾಖಿ, ನೀನು ಇಷ್ಟು ಶೇಂಗಾ ಬೆಳಿತಿ ಅಂದ್ರ ಈ ಶೇಂಗಾ ಒಯ್ದು ನೀನು ಗಾಣಕ್ ಒಯ್ದು ಶೇಂಗಾದ ಎಣ್ಣೆ ಗಾಣದ ಎಣ್ಣೆ ಮಾಡಿಸ್ಕೊ. ಏ ಹಂಗ ಮಾಡ್ತೇವೆ ಮಾಲಕ್ಕ ನಾವ್. ಆಮೇಲೆ ಈ ಎಣ್ಣೆ ರಿಫೈನ್ಡ್ ಎಣ್ಣೆ ಅಂತ ಪಾಕೆಟ್ ನೊಳಗ ಬರ್ತೈತಲ್ಲ ಶೇಂಗಾದ್ದು, ಅದನ್ನ ಖರೀದಿ ಮಾಡಿದ್ರೆ ಏನು ಉಪಯೋಗ ಇಲ್ವ? ಸತ್ವ ತೆಗೆದು ಹೋಗ್ಬಿಟ್ರೆ. ಹೌದು, ಯಾಕಂದ್ರೆ ಎಷ್ಟು ಕೆಟ್ಟ ಹೋಗಿದ ಶೇಂಗಾ ಹಾಕಿದ್ರು ಅದು ವಾಸನೆ ಇಲ್ಲದ ಎಣ್ಣೆ ಕೊಡ್ತದ. ಆದ್ರ ನೀ ಗಾಣದಾಗ ಎಣ್ಣಿ ತಗೊಂಡೆ ಅಂದ್ರ ಈ ಗಾಣದ ಎಣ್ಣಿ ಈಗ ಸಿಕ್ತಾವ. ಗಾಣದ ಎಣ್ಣೆಯೊಳಗ ಕೆಟ್ಟ ಶೇಂಗಾ ಉಪಯೋಗ ಮಾಡ್ಲಿಕ್ಕೆ ಬರುದಿಲ್ಲ. ಅದ್ರೊಳಗ ಬೇಕಾದಂತ ಏನು ನ್ಯೂಟ್ರಿಷನ್ನು, ಆಹಾರ ಅಂಶ, ಪೌಷ್ಟಿಕಾಂಶ ಎಲ್ಲ ಹಂಗ ಉಳ್ಕೊಂಡಿರ್ತಾವ. ಅದಕ್ಕ ಗಾಣದಿಂದನ ಶೇಂಗಾ ಎಣ್ಣಿ ತಗೋಬೇಕು ನೋಡು. ಹೌದ್ ಹೌದ್ ಮಾಲಕ್ಕ, ಈ ವಿಷಯ ಅಂತೂ ನೀ ಬಹಳ ಚಲೋ ಹೇಳಿದಿ ನೋಡು. ಗಾಣದಾಗಿಂದ ಎಣ್ಣಿ ತರೋದ ಬಹಳ ಚಲೋ. ಮತ್ತ ನೋಡು ಇದು ನಮ್ಮ ರಕ್ತದಾಗಿರುವಂತಹ ಸಕ್ಕರೆ ಮಟ್ಟವನ್ನು ಸತಕ ನಿಯಂತ್ರಿಸಲಿಕ್ಕೆ ಅನುಕೂಲ ಮಾಡ್ತೈತಿ. ಮತ್ತ ರೋಗ ನಿರೋಧಕ ಶಕ್ತಿಯನ್ನ ಸಹ ಇದು ಹೆಚ್ಚಿಗೆ ಮಾಡ್ತೈತಿ. ಹಾ ಪ್ರೋಟೀನ್ ಅನ್ಕಿ ಐತೆ ಐತಿ. ಆಮೇಲೆ ನೋಡುವ ಈಗ ನೀವು ಹೊಲದಾಗ ಬೆಳೀತಿರ್ಲಿಲ್ಲ ರಾಖಿ ಶೇಂಗಾ, ಇದ್ರೊಳಗ ಗಾಳಿಯೊಳಗಿರುವಂತಹ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡುವಂತ ಒಂದು ಸೂಕ್ಷ್ಮಾಣು ಜೀವಿ ಈ ಶೇಂಗಾದ ಬೇರ್ನಾಗಿರ್ತದ. ಹಿಂಗಾಗಿ ಶೇಂಗಾ ಬೆಳದಿ ಅಂತಂದ್ರ ಇದು ನೈಟ್ರೋಜನ್ ಫಿಕ್ಸಿಂಗ್ ಮಾಡಿ ಸಾರಜನಕ ನೆಲದ ಅಂದ್ ಹೆಚ್ಚಿಗೆ ಆಗುವಂಗ್ ಮಾಡಿ ಈ ನೆಲದ ಪೌಷ್ಟಿಕತೆಯನ್ನ ಹೆಚ್ಚಿಗೆ ಮಾಡ್ತದ, ಮಣ್ಣು ಸಮೃದ್ಧ ಆಗ್ತದ ಇದನ್ನ ಬೆಳೆಯೋದ್ರಿಂದ. ಹೌದ್ ನೋಡ್. ಹೌದು ಹೌದು ಮಾಲಕ್ಕ, ಇನ್ನೊಂದ್ ಹೇಳ್ಲೇನು, ಮತ್ತ ಶೇಂಗಾ ತಿನ್ನೋರಿಂದ ಇಷ್ಟೆಲ್ಲ ಅನುಕೂಲ ಇದಾವ ಅಂತ ತಿಳ್ಕೊಂಡು ಅತಿಯಾಗಿ ಸೇವನೆ ಮಾಡಬಾರ್ದು. ಇದು ಉಷ್ಣಕಾರಕ ಇದು ಶೇಂಗಾ. ಮತ್ತ ಬಾಳ ತಿಂದ್ರ ತ್ರಾಸ ಆಗ್ತೈತಿ ನೋಡ್. ಮತ್ತ ಅದವ ಒಂದ್ ಮುಟ್ಕಿ ಶೇಂಗಾ ತಿಂತೀವಿ ನಮ್ಮ ವಯಸ್ಸಿಗೆ ತಕ್ಕಂಗ ನಾವು ತಿನ್ಬೇಕು. ಆಮೇಲೆ ಶೇಂಗಾ ತಿಂದ ತಕ್ಷಣ ನೀರ್ ಕುಡಿಬಾರ್ದು, ಸ್ವಲ್ಪ ಸಮಯ ಬಿಟ್ಟು ನೀರ್ ಕುಡಿಬೇಕು. ನೀ ಚಲೋ ಹೇಳದೆ ಬಿಡ್ನಿ, ನಾವು ತಲೆ ಇರುದಿಲ್ಲ ಅದೆಲ್ಲ. ಮತ್ತೆ ಶೇಂಗಾ ಚಟ್ನಿ ಪುಡಿ ಮಾಡೋದ್ ನಮ್ಗೇನ್ ಹೇಳ್ಕೊಡ್ಬೇಕೇನು? ನಾವು ಮನಿ ಮನಿನ ಎಲ್ಲಾರ ಮನ್ಯಾಗ ಇದ್ದ ಇರ್ತೈತಿ ಶೇಂಗಾ ಚಟ್ನಿ, ಅದು ಬಹಳ ಚಲೋ. ಮತ್ತೇನ್ ನಮ್ಮ ಅಡ್ಗಿ ಒಳಗ ನಮ್ ಬದ್ನಿಕಾಯಿ ಎಣಗಾಯಿಗೆ ಮಾಡೋಬೇಕಾರ ಮರಿಲಾರ್ದ ನಾ ನೋಡುವ ಹುರಿದು ಶೇಂಗಾ ಮತ್ತೆ ಎಳ್ಳಿನ ಪುಡಿ ಹುರಿದಿಟ್ಟು ಅದ್ರ ಪೌಡರ್ ಮಾಡಿಟ್ಟಿರ್ತೇನೆ. ಪ್ರತಿ ಪಲ್ಯಕ್ಕೂ ಹಾಕೋದ್ರಿಂದ ನಮ್ಗ್ ಗೊತ್ತಿಲ್ದಂಗ ನಾವು ಪ್ರೋಟೀನು ನಮ್ ಹೊಟ್ಟೆಗೆ ಹೋಗ್ತದಲ್ಲ. ಹೌದು, ಮತ್ತ ಅಡಿಗೆಗೆ ರುಚಿ ಕೊಡ್ತೈತೆ ಸಿಕ್ಕಾಪಟ್ಟೆ ರುಚಿ. ಹೌದು ಹೌದು. ನಡಿ ನಡಿ ಮಾಲಕ್ಕ, ಹೊತ್ತಾತ್ ನಡಿವ. ಮತ್ತಲ್ಲಿ ಕಾಯ್ತಿರ್ತಾರ ಊಟಕ್ಕ, ತಗೋ ತಗೋ. ಮತ್ ನಿನ್ ಶೇಂಗಾ ಒಳಗೆ ಹಾಕ ನನ್ ಬುತ್ತಿ ಒಳಗ. ಮತ್ತೆ ಪಾಲಕ್ ಪನೀರ್ ಮಾಡ್ಕೊಡಂದಿದ್ದಿ, ನಾನು ಮಾಡ್ಬೇಕಂತ ಬಂದಿದ್ದೆ, ಈಗ ಹೊತ್ತತ್ ಹೋಗ್ ಮತ್ ಮುಂದಿನ ಸರ ಮಾಡಿ. ಹೊಲಕ್ ನಡಿ ಈ ಸಲೆ, ನಾಳೆ ಬಂದು ಪಾಲಕ್ ಪನ್ನೀರ್ ಮಾಡುವಂತ ಕೇಳಿಲ್ಲೆ, ಪನ್ನೀರ್ ಮಾಡಿಟ್ಟೆನ್ ನಾನು ಎಮ್ಮಿ ಹಾಲ್ಲೆ. ಮತ್ ಇಷ್ಟ ಪ್ರೀತಿಲೆ ಶೇಂಗಾ ಹೋಳಿಗೆ ಮಾಡೇನಿ, ಹುಡ್ಗುರ್ಗಿ ಕೊಡು ನೀನು ತಿನ್ನ. ಬರ್ಬೇಕಾದ್ರ ಪಾಲಕ್ ಸೊಪ್ಪನು ಕಿತ್ಕೊಂಡ ಬರೋಣ ಅಂತ ಹೊಲ್ದಿಂತ್ರ. ಅದ ಮಾಡೋಣ ಬಾ, ನಡಿ ನಡಿ. ಸಂಜಿಗ್ ತಗೊಂಡ್ ಬಂದು ನಾಳೆ ಪಲ್ಯ ಮಾಡೋಣ. ಮತ್ತೆ ನಡಿವ ಮಾಲಕ್ಕ, ನಡಿ ಹಂಗಾರ ಹೋಗೋಣ. ಹಂಗಾರ ತಗೋ ತಗೋ, ಹೊಲಕ್ ಬುತ್ತಿ ತಗೋ ಹಂಗಾರ. ಅದ ನಡಿ ನಡಿ ನಡಿ, ಬಂದ ಬಿಡ್ತೀನಿ ತಗೋ. ನಡಿ ವಾಸಿ, ನಡಿ ನಡಿ. ಹೊಲಕ್ಕೆ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನ್ಗಲ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಧಾರವಾಡದ ಭೀಮಪ್ಪ, ದುರ್ಗಪ್ಪ, ಗೊಲ್ಲರ್ ಹಾಗೂ ಸಂಗಡಿಗರಿಂದ ಪುಂಗಿ ವಾದನ. ಧಾರವಾಡದ ಭೀಮಪ್ಪ, ದುರ್ಗಪ್ಪ ಗೊಲ್ಲರ್ ಹಾಗೂ ಸಂಗಡಿಗರಿಂದ ಪುಂಗಿಯ ವಾದನ ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೆರೂರಿನ ಭಗವ ಬಿ ಕಮತಿ ಹಾಗೂ ಸಂಗಡಿಗರಿಂದ ಸೋಬಾನದ ಹಾಡುಗಳು. ಸಾರು